ಏ ಶಶಿ, ಏನ್ ಮಾಡಾಕತ್ತೀಯೋ ಇಷ್ಟ ಕಾಳ ಹರಡ್ಕೊಂಡು? ಬಾರೋ ಹೇಮಂತ, ಇವು ನೋಡಿವು ಜ್ವಾಳದಾಗ ಎಲ್ಲಾ ಕಡೆ ನುಸಿ ಆಗ್ಬಿಟ್ಟವಪ್ಪ. ಸಿಕ್ಕಾಪಟ್ಟೆ ಅದೇನಾತು, ಚಲೋ ಜ್ವಾಳ ಸಿಕ್ಕು ಅಂಥೇಳಿ ಒಂದು 4 ಚೀಲ ಬಗ್ಗಿಸ್ಬಿಟ್ನೆ. ಈಗ ನೋಡಿವು ಎಲ್ಲಾನು ನುಸಿ ಆಗಿ ಮನೆ ತುಂಬ ಹರಿದಾಡಕತ್ಬಿಟ್ಟಪ್ಪ ನುಸಿ. ನೀನ ನೀನು ಎಲ್ಲಿ ತಪ್ಪು ಮಾಡಿದ್ ಗೊತ್ತಾಯ್ತನ? ಏನಾತು, ಯಾವಾಗ ನುಸಿ ಹಾಕವು, ಅದ್ರಾಗ ಬೂರು ಬೂರಿ ಹಾಕವು, ಯಾವಾಗ ಫಂಗಸ್ ಆಗುತ್ತೆ ಏನು, ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲಪ್ಪ. ಆಯಾ, ಇವು ಚಲೋ ಸಿಕ್ಕುವಂತಪ್ಪ ಬಿಜಾಪುರ ಜ್ವಾಳ ಹಂಗಂತೇಳಿ 4 ಚೀಲ ತಂದು ಹಾಕಿನ್ನೆ. ಆಮೇಲೆ ಅದು ಏನಾತು, ಈ ಬೇವಿನ ಎಲಿ ಅದ್ರಾಗ ಹಾಕ್ತಿದ್ವಿನಪ್ಪ, ಹಾಕೇವಿ ಆದ್ರೆ ಒಂದ್ ಸ್ವಲ್ಪ ಕಮ್ಮಿ ಸಿಕ್ಬಿಡ್ತಾವತ್ತ ಬೇವಿನ ಎಲಿ, ಹಂಗಾಗಿ ಅವು ಹುಳ ಬಾಳ ಆಗ್ಬಿಟ್ಟಾವಪ್ಪ ಮರಯ್ಯ. ಈಗ ನೋಡ್ದ ಎಲ್ಲಿ ಬೇಕಲ್ಲಿ ಹರಿದಾಡಕತ್ತಾವ, ಅಥವಾ ಕಾಲಕ್ಕೂ ಇರ್ತಾವಪ್ಪ ಮರಯ್ಯ. ಎಲ್ಲಾನು ಕಿರಿಕಿರಿ ಅದು ಅಲ್ಲ, ಬಾಳ ಕಿರಿಕಿರಿ. ಮತ್ತೆ ಅದು ಎಲ್ಲ ಗುಣಮಟ್ಟ ಹೋಗ್ಬಿಡುತ್ತೆ ಜ್ವಾಳಪ್ಪ. ಜ್ವಾಳದ್ದು ಎಲ್ಲ ಗುಣಮಟ್ಟ ಹೋಯ್ತು ಅಂದ್ರೆ ಒಂದ್ ಮತ್ತೆ ನಾವು ಹಸ ಮಾಡಿ ಗಿರಣಿ ಹಾಕ್ಸಕ್ಕೂ ಆಗಲ್ಲ, ಹಿಟ್ಟು ಚಲೋ ಬರಲ್ಲ. ಈಗ ಅವು ಈ ಏನಪ್ಪ ಇವು ಸಂಗ್ರಹಣಾಗಾರ ಅಂತ ಇರ್ತಾವಲ್ಲ, ಅಲ್ಲಿ ಇವನ್ನೆಲ್ಲ ಹೆಂಗ್ ಇಟ್ಟಿರ್ತಾರ? ಅಲ್ಲಿ ಅನೇಕ ರೀತಿಯ ಇಂತಹ ಕೀಟ ಬರಬಾರ್ದು ಅಂತೇಳಿನ ಕೆಲವೊಂದಿಷ್ಟು ಪುಡಿಯನ್ನು ತರ್ತಾರೆ, ಅವನ್ನೆಲ್ಲಾನು ಹಾಕಿ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಅದಕ್ಕಿಂತ ಇವು ಏನು ಬೇಡ ಅಂತೇಳಂದ್ರೆ, ಒಂದಿಷ್ಟು ತೇವಾಂಶ ಎಷ್ಟು ಪ್ರಮಾಣದಲ್ಲಿ ನಾವು ಇರಬೇಕು ಅಷ್ಟು ಒಣಗಿಸಿ ಆ ನಂತರ ನಾವು ಅವನ್ ಸಂಗ್ರಹಿಸಿ, ಅಂದ್ರೆ ಕಾಳು ಚಲೋತ್ನಾಗ ಬಿಸಿಲಿನೊಳಗೆ ಎಲ್ಲಾನು ಒಣಗಿಸ್ಬೇಕು. ಒಣಗಿಸಿ ಆಮೇಲೆ ಸಂಗ್ರಹಣೆ ಮಾಡ್ಬೇಕು. ಆಮೇಲೆ ಬಹುಶಃ ಮಟ್ಟಿಗೆ ಇನ್ನೊಂದಂದ್ರೆ ಈ ತೇವಾಂಶ ಕಡಿಮೆ ಇರೋ ಜಾಗದೊಳಗೆ ಇಡಬೇಕು ಅಥವಾ ಹೆಂಗೇನ ಹವಾ ಆಡ್ಲಾರ ಜಾಗದಾಗ ಇಡಬೇಕು ಇವನ್ನ? ಇದು ನೋಡು, ಫಸ್ಟ್ ಹೆಂಗ್ ಒಣಗಿಸೋದು ಅಂದ್ರೆ ಹೇಳ್ತೀನಿ. ಈಗ ದ್ವಿದಳ ಧಾನ್ಯ, ಏಕದಳ ಧಾನ್ಯ ಇವೆಲ್ಲ ಅದಾವಲ್ಲ, ಹೌದು, ಅದಕ್ಕೆ 10% ಇರಬೇಕು ತೇವಾಂಶ ಅಂತ. ಎಣ್ಣೆಕಾಳು ಇರ್ತಲ್ಲ, 8% ಇರಬೇಕು ಅವು, ಅವಾಗ ಸಂಗ್ರಹ ಯೋಗ್ಯ ಅಂತೇಳಿ. ಅದರಿಂದ ಏನಂದ್ರೆ ಜಾಸ್ತಿ ಅವು ಸಂಗ್ರಹಿಸ್ಲಿಕ್ಕೆ ಯಾವ ರೀತಿ ಯೋಗ್ಯ ಆಗ್ತವೆ, ಶಕ್ತಿ ಅದರಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ ಅದು ಹುಳುಗಳು ಬಂದು ತಿನ್ನೋದು ಆಗ್ಲಿ ಅಥವಾ ಆಗ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಫಂಗಸ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಮತ್ತೆ ನಾ ಈಗ ಹೇಳಿದ್ನಲ್ಲ, ಕೆಲವೊಂದು ಮುಂಚಿನಿಂದ ಹಿರಿಯರು ಮಾಡ್ಕೊಂಡು ಬಂದು ಮುಂಚೆ ಹಗೆದೊಳಗೆ ಹಾಕ್ತಿದ್ರು. ಹೌದು, ಹೌದಲ್ಲ, ಹೌದು. ಈಗ ಅಷ್ಟು ಬೆಳೆಯಲ್ಲ, ನಿಟ್ಟು ಕೈ ಬಿಡ್ತಾರೆ. ಅಲ್ಲ, ಈಗ ಹಂಗ ನೋಡಿದ್ರೆ ಬೆಳೆ ಅದಕ್ಕಿಂತ ಜಾಸ್ತಿ ಬರ್ತದೆ, ಅದರ ಸಂಗ್ರಹಣ ವಿಧಾನಗಳು ಬದಲಾಗ್ಯಾವ. ಈ ಸಂಗ್ರಹಣ ಕೊಠಡಿ ಒಳಗೆ ಸಂಗ್ರಹ ಮಾಡೋದು ಬೇರೆ, ಮನೆ ಒಳಗ ಇದ್ರೊಳಗ. ಇದು ಒಣಗಿದಂತ ಪ್ರದೇಶ, ನಿಟ್ಟು ಅಂದ್ರೆ ಕೆಳಗಡೆ ಪಳಿ ಹಾಕಿ ಸ್ವಲ್ಪ ಒಂದು ಗೇಣ ಭೂಮಿಗೆ ಹತ್ತಲಾರ್ದಂಗ ತಂಪು ಎಲ್ಲಿ ಹತ್ತಬಾರದು, ಗೋಡೆ ತಂಪು ಅದಕ್ಕೆ ಬೆಳಿಬಾರದು, ಹಂಗ ಮಾಡೋದು ಒಂದು. ಒಂದು ಚೀಲದೊಳಗ ಮುಂಚೆ ಹಿರಿಯರು ಮಾಡ್ತಿದ್ರು, ನೀ ಹೇಳಿದಲ್ಲ, ಬೇವಿನ ಎಲೆ ಹಾಕೋದು. ಆಮೇಲೆ ಕೆಲವೊಂದ್ ಸಲ ನಾವು ಈ ಬೋರಿಕ್ ಪೌಡರ್ ಅಂತ ಸಿಕ್ತಿತ್ತಪ್ಪ, ಅದನ್ನು ಒಂದ್ ಸ್ವಲ್ಪ ಹಾಕಿಟ್ಟಿದ್ವಿ. ಅದನ್ನ ಮತ್ತೆ ಬೂದಿ ಹಾಕ್ತಾರೆ, ಎಷ್ಟು ಬೂದಿ ಹಾಕ್ತಾರ, ಅದನ್ನ ಹಾಕೋದ್ರಿಂದ ಇವುಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಂತೇಳಂದ್ರೆ ಒಳಗೆ ಹೋಗುವಾಗ ಇವೆಲ್ಲ ಅಡೆತಡೆಗೆ ಮಾಡೋಕ್ಕೆ ಚಾಲು ಮಾಡ್ತಾವೆ. ಸೊ ಅಲ್ಲಿ ಅದೊಂದು. ಮತ್ತೆ ನಾವು ಎಲ್ಲಿ ಅಡ್ಡಾಡ್ತೀವಿ ಆ ಜಾಗದೊಳಗೂ ಇಡ್ತಾರೆ ಎಷ್ಟೋ ಜನ, ಅಂದಾದ ಮೇಲೆ ಕಾಲಿಟ್ಟು ಮುಂದೆ ಹೋಗ್ಬೇಕು. ಉಲುವಿರುವ ಜಾಗದಾಗ ಅಂದ್ರೆ ಗಾಳಿ ಇದನ್ನ ಆಡುವಂತ ಬಿಸಿಲು ಬೀಳುವಂತ ಒಂದಿಷ್ಟು ವಾತಾವರಣ ಚಲೋ ಅಂತ. ಮತ್ತೆ ಪ್ರತಿ 2-3 ತಿಂಗಳಿಗೆ ಒಂದ್ಸಲ ಒಣಗಿಸ್ ಮತ್ತೆ ತೆಗಿಬೇಕು, ಅವನ್ ಕೈ ಆಡಿಸ್ಬೇಕು, ಇನ್ನೊಂದ್ಸಲ ಬಿಸಿಲಿಗೆ ಹಾಕ್ಬೇಕು. ನಾವು ವರ್ಷಗಟ್ಟಲೆ ಹಂಗೆ ಇಟ್ಟು ಅಂತ ತಿಳ್ಕೊ, ಅದು ತೇವಾಂಶ ಹೆಚ್ಚು ಕಡಿಮೆ ಮತ್ತೆ ತೇವಾಂಶ ಜಾಸ್ತಿ ಜಾಸ್ತಿ ಆಯ್ತು ಅಂದ್ರೆ ಹುಳ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಮತ್ತೆ 2-3 ತಿಂಗಳಿಗೆ ಒಂದ್ಸಲ ಇಳಿಸೋದು, ಗಾಳಿಗೆ ಹಾಕೋದು, ಒಂದಿನ 2 ದಿನ ಪೂರ್ತಿ ಬಿಸಿಲಾಗ ಹಾಕಿ ಒಣಗಿಸೋದು, ಇಂಥವೆಲ್ಲ ಮಾಡ್ತಾ ಇರಬೇಕು. ಇನ್ನೊಂದು ಏನು ಗೊತ್ತೈತನ, ಈಗ ಕಡ್ಲಿ ಐತಪ್ಪ, ಹೌದು, ಕಡ್ಲಿಯನ್ನ ನೇರವಾಗಿ ಹಂಗ ಇಟ್ಟೆ ಅಂತೇಳಂದ್ರೆ ಬುರು ಬುರಿ ಬರುತ್ತೆ, ಹೆಸರು ಐತೆ, ನೇರವಾಗಿ ಹೆಂಗ ಬೋಳ್ಸಿಡಕ್ಕೆ ಶುರು ಆಕಾವು. ಅದನ್ನ ಬೇಳೆ ಮಾಡಿ ಸಂಗ್ರಹಿಸಿದ್ರ ಇವು ಬರಲ್ಲ. ಓಹೋ, ಹಂಗನದ ಅವು ಒಂದಿಷ್ಟವ, ಹಂಗದವು ಆ ರೀತಿ. ಮತ್ತೆ ಇನ್ನೊಂದೇನ, ಬೀಜ ಇಡ್ತಾರಲ್ಲ, ಬೀಜವನ್ನ ಸಂಗ್ರಹಿಸೋದು. ಹೌದು, ಅವ್ನು ಕಾಳು ಮಾಡಿ ಇಟ್ಟೆ ಅಂತ ಹೇಳಿದ್ರೆ ಯಾವುದೋ ಒಂದು ಕೀಟ ಬಂದ ಬಿಡುತ್ತೆ, ಅಟ್ಯಾಕ್ ಆಗುತ್ತೆ, ಫಂಗಸ್ ಬರುತ್ತೆ, ಅಟ್ಯಾಕ್ ಆಗುತ್ತೆ. ನೀನು ಅದನ್ನ ತೆನೆ ಜೊತೆನೆ ಇಟ್ಟೆ ಅಂತ ತಿಳ್ಕೊ, ಒಟ್ಟು ಯಾವ ಕಾಟನು ಬರಲ್ಲ ನೋಡು. ಅದು ಹೆಂಗಂದ್ರೆ ತಾಯಿಯ ಸೆರಗಿನ ಒಳಗಿದ್ದಷ್ಟು ಮಗು ತಾಯಿ ಸೆರಗಿನಾಗಿದ್ದಾಗ ಏನೋ ಒಂದು ಅದಕ್ಕೊಂದು ಆತ್ಮವಿಶ್ವಾಸ ಇರ್ತದೆ, ಹಂಗ ಅನಿಸ್ತದೆ ಅದಕ್ಕೆ ಅಷ್ಟು ಇದಾಗ ಸಂರಕ್ಷಣಾತ್ಮಕವಾಗಿ ಆಗತ್ತೆ. ಅದನ್ನ ಸರಿಯಾಗಿ ಒಣಗಿಸ್ತಾರೆ, ಅದನ್ನ ಮತ್ತೆ ಗೊಂಚಲ ಸಹಿತ ಕಟ್ಟಿಟ್ಟಿರ್ತಾರೆ, ಗೊಂಚಲ ಮಾಡಿ ಮ್ಯಾಲೆ ಇದಕ್ಕೆ ಕಟ್ಟಿಬಿಡ್ತಾರೆ. ಹಂಗ ಗೂಟಕ್ಕೆ ಕಟ್ಟಿರ್ತಾರೆ, ಜಂತಿಗೆ ಗೂಟಕ್ಕೆ ಕಟ್ಟಿಟ್ಟಿರ್ತಾರೆ. ಅಂದ್ರೆ ಗಾಳಿನೂ ಆಡ್ತಿರ್ತದ, ಹುಳಾನೂ ಹತ್ತುವುದಿಲ್ಲ, ಮುಂದ ಅಂದ್ರೆ ಬಿತ್ಲಿಕ್ಕವು ಮತ್ತೆ ಅನುಕೂಲ ಯೋಗ್ಯ. ಮತ್ತೆ ಅವಾಗಿವಾಗ ನಾವು ಪೂಜೆದ್ದು ಪುನಸ್ಕಾರದ್ದು ಅದು ಇದು ಹೋಗಿ ಅಲ್ಲಿ ಹೋಗ್ತಾ ಇರತ್ತೆ, ಅದು ಕೂಡ ರಕ್ಷಣೆ ಮಾಡುತ್ತೆ. ಮತ್ತೆ ನಾವು ಮುಚ್ಚಿಟ್ಟು ಅಂತ ತಿಳ್ಕೊ, ತೆನೆ ಧರಿಸಲೇ ಮುಚ್ಚಿಟ್ರೆ ಇಲ್ಲೇ ಬಂದು ತಿನ್ನೋ ಚಾನ್ಸಸ್ ಇರುತ್ತೆ, ಹೌದು, ಹಂಗಾಗಿ ಅದನ್ನ ಕಟ್ತಾರೆ. ಅಂದ್ರೆ ಇವು ಎಲ್ಲ ಅನುಭವದಿಂದ ಬಂದಂತ ಹಳೆಯ ಸಂಗ್ರಹಣ ವಿಧಾನಗಳು. ಹಾಗಾಗಿ ರೈತರು ಆ ಕಡೆಗೂ ಕೂಡ ಗಮನವನ್ನ ಹರಿಸ್ಬೇಕಾಗತ್ತೆ. ಇಲ್ಲ ಮಾಡ್ತಾರ, ಸಾಕಷ್ಟು ಜನ ರೈತರು ಮಾಡ್ತಾರೆ, ಆದರೂ ಕೂಡ ಈಗ ಸುಧಾರಿಸಿದಂತ ಅನೇಕ ಸಂಗ್ರಹಣಾ ವಿಧಾನಗಳು ಬಂದಾವ. ರೈತರು ಯಾಕಂದ್ರೆ ಸಾಕಷ್ಟು ಬೆಳೆಯನ್ನ ಬೆಳಿತಿರ್ತಾರೆ, ಅವನು ಕೂಡ ಸಂರಕ್ಷಣಾತ್ಮಕವಾಗಿ ಇಟ್ಟರೆ ಅಂದ್ರೆ ಅವನು ಮುಂದೆ ಮಾರಾಟ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಸಂರಕ್ಷಣೆ ದೃಷ್ಟಿಯಿಂದನೂ ಅನುಕೂಲ ಆಗ್ತದಲ್ಲಪ್ಪ. ಏ ಅಷ್ಟ ಮಾಡ್ತೀನಿ ತಡಿಪ, ಇವು ಎಲ್ಲಾನು ತೆಗೆದು ಇನ್ನೊಂದು ಸ್ವಲ್ಪ ಒಂದ್ ಎರಡು ದಿವಸ ಮೂರು ದಿವಸ ಬಿಸಿಲಾಗಿ ಹಾಕಿರ್ ಹೋಗ್ತಾ ಹೋದಲ್ಲಿ ಆಮೇಲೆ ಸ್ವಲ್ಪ ಇದನ್ ಮಾಡ್ತೀನಿಪ್ಪ, ಸ್ವಲ್ಪ ಬಿಸಿಲು ಚಲೋ ಬಿದ್ದಂಗೆ ಐತಿ, ನಡಿ ನಡಿ ಒಳ ನಡಿ, ಮತ್ತೆ ಚಾ ಕುಡ್ದು ಹಾಕತ್ ನಡಿ ಬಾಬಾ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಧ್ವನಿಗಳು ಹೇಮಂತ ರಾಮಡಗಿ, ಡಾಕ್ಟರ್ ಶಶಿಧರ ನರೇಂದ್ರ. ಇನ್ನು ಮುಂದೆ ಕೋಡಿಹಾಳದ ಯಮನಪ್ಪ ನಿಂಗಪ್ಪ ಪಾರಗೆ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಆಟ, ಚಂದ್ರಸೇನ ರಾಜನ ಕಥೆ. ಯಜಮನ ದರ್ಶನ ಗಂಗ ಸೀತಾ ದೇವಿನ ತಂದ ಇದೇ ಕಲಿಯ ಯವಗ ಯಾಯವನ ಕರ ಜನ ಸೋತಾವೋ ಬೆಳ್ಳೋ ಬಿಯ ಪಟ್ಟೆಣ ದೊರೆಯ ಬಲ್ಲೇನ ಕುಮಾರ ಭೂಮಿಗೆ ಅಲ ಕಡಮೆಯಲ್ಲ ದೌಲತೆಗನ್ನು ಕಡಮೆಯಲ್ಲ ಇವನು ಮಾಡುವಂತ ಪುಣ್ಯ ಕಾಗೆ ಈ ರಾಜೊಡೆ ಶಿವಾಸ ಮೇಲೆ ಕೂತ್ಕೊಂಡು ಮುಂದೆ ಬೆಳ್ಳಿ ರಾಶಿಂದ ಮುತ್ತಿ ರಾಶಿ ತೆಗೆದುಕೊಂಡು ಈ ರಾಜ ಬಂಗಾರ ಚಳಿ ಬೆಳ್ಳಿ ಚಳಿ ತನ್ನ ಕೇಳಿದುಕೊಂಡು ಈ ಬಲ್ಲಿಕುಂಭರಾಜನು ಸಿಂಹಾಸನದಲ್ಲಿ ಕೂತ್ಕೊಂಡು ನ್ಯಾಯ ದಡೆಯ ಪುಣ್ಯ ಪಡುತ್ತ ಬಿಡ್ತಾನೆ. ಸಿಂಹಾಸನದಲ್ಲಿ ಕೂತ್ಕೊಂಡು ಇವನು ಮಾಡುವಂತ ಪುಣ್ಯ ಕೇಳ್ತೀಯ ಅನ್ನದಾನ ಚಂದ್ರದಾನ ಅನ್ನದಾನ ಚಂದ್ರದಾನ ಮಾಡುವಂತ ಪುಣ್ಯ ಕಾಗೆ ಅವನು ಮಾಡುವಂತ ಧರ್ಮ ಕಾಗೆ ಐರ್ ಮಾರ್ಗಾನೆ ತೆಗಿತ ರಾಜ ಊರ ಬಿಟ್ಟಂದ ಕಾಗೆ ಐರ್ ಮಾರ್ಗಾನೆ ತೆಗಿತ ಸಿಂಹಾಸನ ಮೇಲೆ ಕೂತ್ಕೊಂಡು ಅನ್ನದಾನ ಚನ್ನದಾನ ಗಾಯಧರ್ಮ ಪುಣ್ಯ ಬಡಿಬೇಕು ಲಗ್ನಂತ ಸರ್ವಾದೆ ಬೇಡಿಕೊಂಡರೆ ಮುಂಜಿ ಮಾಡಿಕೊಂಡು ಕಳಿಸ್ತಾನ ಅಂತ ಲಗ್ನಮೂರ್ತ ಮಾಡಿ ಬಾಳೆ ಕಚ್ಚಬೇಕು ಮಾಡುವಂತ ಪುಣ್ಯಕ್ಕೆ ಧರ್ಮಕ್ಕೆ ಯಾವ ಚಿಂತೆ ಇಲ್ಲ ಯಾವ ಸಲ ರಾಜನಾದ ಬಲ್ಲಿ ಕುಮಾರಾಜ್ಗೆ ಈ ಬುದ್ಧಿಶಾಲಿ ಮಂತ್ರಿ ಕೆಲಸ ಮಾಡ್ತಾನೆ ರಾಜ್ಯ ಮಂತ್ರಿ ಕೇಳಬೇಕು ಅಂತ 12,000 ಸೈನ್ಯರು ಊರೆತ್ರಲ್ಲ ಕೇಳಬೇಕು ಮಾಡುವಂತ ಪುಣ್ಯಕ್ಕಾಗಿ ಇದೇ ರಾಜರ ಮಡದೇರ ಹೆಸರು ರಾಮ ಇದೇ ರಾಜರ ಮಡದೇರ ಮಡದಿಯ ಬಡಿನ ಗಮ್ಮ ಚಿಕ್ಕ ಕೇಸರ ಪದ್ಮಿನ ತಾಯಿ ಪದ್ಮೇಣ ಒಂದೇ ತಂದೆ ಇರ್ಯದವಾಗ ಒಂದೇ ತಾಯಿಯ ಗರ್ಭದ ಒಳಗ ಅವರು ಚರಿಸಿ ಬಂದಿದ್ದಾರ ಬೇರೆ ಬೇರೆ ಲಗ್ನ ಈ ಬಲ್ಲಿಕುಂಭರಾಜಗ ಇಬ್ಬರು ಬಂದಿದ್ದಾರೆ ಪತಿರೋತಿರೇ ಬಡವಿ ನಾಗಮ್ಮ ತಾಯಿರಿ ಸಣ್ಣ ಕೆಸರು ಪದ್ಮಿಣಿ ಇವ ನಾಗಮ್ಮ ಪದ್ಮಿಣಿ ಅನ್ನೋರು ಕಾಸ ಅಕ್ತಂಗಿರ ಒಂದೇ ತಂದಿರಕ್ಕೆ ಸರಿತವರು ಒಂದೇ ತಾಗಿರೋದು ಹುಟ್ಟು ಬಂದವರು ಆಗಲಂತ ಲಗ್ನ ಆಗಲಿಕ್ಕೆ ಈ ಬಲ್ಲಿಕುಮ ರಾಜ ಒಬ್ಬಕ್ಕೆ ಹೊರಗೆ ಒಬ್ಬಕ್ಕೆ ಹೊರಗಿಟ್ಟಿದ್ದಾರು ಸಣ್ಣಕ್ಕೆ ಮೇಲೆ ಬಹಳ ಪ್ರೇಮ ಸಣ್ಣಕ್ಕೆ ಮೇಲೆ ಬಹಳ ಜೀವ ಹಿರಿಯಕ್ಕಿ ತಾಯಿಗೆ ಅಗ್ನಿ ತ್ರಾಸದ ಬಡತನ ಒತ್ತಿನ ಸರಿ ಕೂಳಿಲ್ಲ ಒತ್ತಿನ ಸರಿ ಬಟ್ಟಿಲ್ಲ ಹಿರಿಯಕ್ಕಿ ಬಡಿಯು ನಾಗಮ್ಮಗ ಈ ರಾಜ ಪುಣ್ಯಕ್ಕೆ ಧರ್ಮಕ್ಕಾಗಿ ಬರಬೇಕು ಸಣ್ಣಕ್ಕೆ ಮನೆಗೆ ಹೋಗಿ ಬಣ್ಣ ಚಾವಡಿಗೆ ಹಿರಿಯಕ್ಕಿ ತಾಯಿ ತ್ರಾಸವಾದ ಬಡತನ ಅಗದಿ ತ್ರಾಸದ ಬರ್ತಾನ ಹೊತ್ತಿನ ಸರಿ ಕೂಳಿಲ್ರಿ ಹೊತ್ತಿನ ಸರಿ ಬಟ್ಟಿಲ್ಲ ಇರಾಕಿ ಬಡವಿ ನಾಗಮ್ಮಗ ಮಾಡು ಪುಣ್ಯಕ್ಕಾಗಿ ಒಂದು ಪಟ್ಟಣಕ ನಿರ್ತೈತೆ ಇಬ್ರು ಹೊಟ್ಟೆಲೆ ಮಕ್ಕಳೆಲ್ಲ ಒಂದು ಪಟ್ಟ ನಿರ್ತಿಯ ಮಕ್ಕಳಿಲ್ಲ ಬಂಜ ಕುಂದಿರ್ಲಿಕ್ಕ ನೋಡ್ಬಿಟ್ಟು 12,000 ಸೇನೆ ಮಾತಾಡ್ಲಿಕ್ಕೆ ಆದ್ರು ಚಕ್ರ ಎಷ್ಟು ವರ್ಷ ಆಯ್ತು ಬರಾಬರಿ 12 ವರ್ಷಗಳಾಯ್ತು ಒಬ್ಬಾಕಿ ಲಗ್ನ ಆಗಿದ್ದಾನೆ ಒಬ್ಬಾಕಿ ಹೊಟ್ಟು ಹೆಣ್ಣಾರಿ ಗಂಡಾರಿ ಮಕ್ಕಳು ಸಂತಾನಿಲ್ಲ ಈ ಸವಸ್ಥಾನ ಈ ರಾಜಧಾನಿ ಹ್ಯಾಂಗ ಕಾಣಿಸ್ತ ಸರ್ಬಂಜಿ ಪಟ್ನ ಸರ್ಬಂಜಿ ರಾಜ ನಾ ಬಂಜಿ ಕೆಲವು ಚಾಕರಿ ಮಾಡಿದ್ರೆ ನಮ್ಮ ಮಕ್ಕಳ ಸಂಪತ್ತು ಎಲ್ಲ ಅವ್ನು ಹೋಗತ್ತ ಅವನು ಬಂಜಿ ನಮ್ಮನ್ನು ತೊಡ್ತೈತಿ ಇವನಂತೆ ಪಗಾರ ಇವನಂತೆ ನೌಕರಿ ಯಾರು ಕುಡಿದ್ರೆ ಸಾಧ್ಯವಲ್ಲ ಎಲ್ಲಾರು ಕುಡಿದ್ರು ಅಂತ ಹೋಗಣ ಈ ಸುಜ್ಜಲಂದು ಹೇಳೋಣ ಅವ ಕುಂತು ಮಕ್ಕಳ ಪಟ್ಟು ನಂದ ಊರಾಗಿತ್ತು ಬಾರಿ ಮಾಡಾನ ನಾ ಪ್ರಾರಂಭ ಭೋಗದಲ್ಲಿ ಮಕ್ಕಳ ಅಂಧಕಾರಕ್ಕೆ ಈ ಊರು ಬಿಟ್ಟು ಯಾರು ಚಿಗ್ ಹೋಗ್ಬೇಕು ನಾವು ಒಂದೇ ಓಡಿಸು ಒಂದೇ ಕೌಡಿ ಉಂಟು ಮಣ್ಣ ಚಾವಡಿಗೆ ಕುಂತಿದ್ದ ಯಾರು ಕುಡಿಮಿಸಿದ ಬಾಲ ಒಕ್ಕರ ಪ್ರಾಣಿ ಬಲ್ಲಿಕುಮಾರಾಜನು ಒಂದು ಹೋ ನಮಸ್ಕಾರ ಹೋ ನಮಸ್ಕಾರ ಯಾವ ಮಾತು ಯಾವ ವಿಚಾರ ಸುಲಭಂದ್ರೆ ಏನ್ ಪ್ರಭು ನೀವು ಹುಟ್ಟಿ 32 ವರ್ಷ ಆಯ್ತು ಒಬ್ಬಾಕಿ ಬಿಟ್ಟು ಇಬ್ಬರು ಲಗ್ನ ಆಗಿರ್ಬಹುದು ನಿಜ ಒಬ್ಬಾಕಿ ಹೊಟ್ಟು ಹೆಣ್ಣಾರಿ ಗಂಡ ಮಕ್ಕಳು ಸಂತಾನಿಲ್ಲ ನಿಮ್ಮ ಸಂಸ್ಥೆ ಹೆಂಗ್ ಕಾಣಿಸ್ತ ಸರ್ಬಂಜಿ ಪಟ್ನ ಸರ್ಬಂಜಿ ರಾಜ ಹೇಳಿ ಕುಂತೀವ್ ನಾವು ಓರು ಬಿಟ್ಟ ಬಲ್ಲಿಕುಮ ರಾಜ ಹೆಣ್ಣಾಗಲೇ ಗಂಡಾಗಲೇ ಬಾಗಲ ಬಿದ್ದಿಯಂತವರೇ ಪ್ರಧಾನ್ ಕಾಲಿಟ್ಟಂತ ಸೇನೆ ಬಂಜಳಿಕ್ಕಾದ್ರು ಬಂಜಿ ಶಬ್ದ ಕೆಲವರ ವೃತ್ತ ಮಾಡ್ಲಾರೆ ಮೂರುವರೆ ಹಳ್ಳಕ್ಕೆ ಹರಡ ಸ್ಥಳವಾಗಿ ಅರಣ್ಯ ಪ್ರವೇಶ ಆಗಿ ನನ್ನ ಮಕ್ಕಳ ಬಡಿಗೆ ಬರ್ತೀನಿ, ನಾನು ದಾರಿಗೆ ಬರ್ಬೇಕಾಗ್ತಿ ನಾವು ಸ್ವಾಮಿ ಹೋಗಿ ಬರ್ರಿ. ಹಂಗಾರ ಆಗಲಂತೆ ರಾಜ ನೋಡ್ರಿ, ಶಿವ ಹಸ್ ಮೇಲೆ ಹೂವಿನಿಗೆ ಆದ ಹಾಸಿದ, ಹೂವಿನ ಶಾಲು ತಗೊಂಡು ಇವ್ರ ಆರಾಮ ನಗಲಿಕ್ಕ ರಾಜಿಗೇನಾಯ್ತು ಅವನ ಕನಸಲ್ಲಿತ್ತು. ಕನಸಂದ್ರೆ ಅರ್ಧ ಎಚ್ಚರಿಕೆ ಅರ್ಧ ನಿದ್ರಿ. ಇವನ ಕನಸಲ್ಲಿ ಅಲ್ಲಿಗೆ ತನ್ನ ಮನೆ ದೇವರು ಅದೇ ಮೂರು ತಿರುವಂತ ನೋಡ್ಬಿಟ್ಟ್ಯಾರು ನೀರ್ ಕಂಡು ಸ್ವಾಮಿ ದೇವರು ನೋಡಿ ಅಕಸ್ಮಾತ್ ಮಾತಾಡ್ತಾನೆ. ಎರೇ ಭಕ್ತರೇ, ನೀನು ಹುಚ್ಚಿ ಬರಾಬರಿ 30 ವರ್ಷ ಆಯ್ತು. ನಿಜ ನೀನು ಮಕ್ಕಳ ಭ್ರಾಂತಿ ನಿನಗೆ ಬಡಿತು. ನಿನಗೆ ಹೇಳಕ್ಕೆ ರಕ್ಕನ ಮದ, ಯವನ ಮದ, ಅನ್ನದ ಮದ, ಈ ಮೂರು ಮದ ಹೆರಿಕಾಗಿ ದೇವ್ರ ದಿಂಡಮ್ಮ ಕಣ್ಣನ ಕಾಣವಲ್ಲಿ. ನನ್ನಂತ ಒಳ ದೇವ್ರು ನಿನ್ನ ಮನೆಗಿದ್ದು ಅರಣ್ಯ ಪ್ರವೇಶ ಆಗಬೇಡ. ನೀ ಏನೊಂದು ಪಾಪಿ ಅಲ್ಲ, ನೀ ಏನು ಕರ್ಮಿಗಳಿಲ್ಲ, ದಾಂಧರ್ಮದ ಮುಂದಿರೋ ನೀನು. ನಿಜ ನಾ ಕನಸಿನ ಬಂದು ನಿನ್ನ ಮನೆ ದೇವರು ಬಂದು ಪ್ರತ್ಯಕ್ಷ ಮಕ್ಕಳು ಕೊಟ್ಬಿಟ್ಟು ತಡಿಬೇಕಾದ. ಏ ಮಾಡ್ದ ನೀರು ಗಂಟು ಸಮ ಪಾರ್ಬೋದಕ್ಕಾದ ಮಾರು ಜಡಿ ಬಿಟ್ಟ, ಮಾರು ಕುದುರೆ ಬಿಟ್ಟ, ಕಾವಿ ಡ್ರೆಸ್ ಬೆಟ್ಟಲೆ ಹಾಕೊಂಡು ರಾಜನ ಕನಸಲ್ಲಿ ಬೆಳೆಯುತ್ತ ಸಲೀಸಲು ಬಿಟ್ಟ ರಾಜನ ಕನಸಲ್ಲೇ ಇಳಿದು ಎಬ್ಬಿಸ್ತಾನೆ. ಯಾರು ನೀರು ಕಂಡು ಸ್ವಾಮಿ ಎದ್ದೇಳೋಕೆ ಅವತ್ತಿ ಮಕ್ಕಳ ಚಿಂತೆ ಹೆಸರುಬಿಟ್ಬಿಡ ಅಂತ ಹೇಳಿ ಕೈ ರಾಸಿ ಕೈ ತೋರಿಸಿದ. ಏನು ಕೊಟ್ಟಿದ? 5 ಹೊತ್ತಿ ಫಲಗಳು ಕೊಟ್ಟ. ಆ ಫಲ ಕರ್ತಲ್ಲ ಹೇಳಿದ, ಹೇಳಿ ಕಾಶಿ ರಾಜಗಳ ತಠಾನ ಬೆಳಕು ಅರಿತು. ನಿನ್ನ ಮನೆ ಸಾರಿಸಿ ಬೆಳಕು ಮಾಡು, ಬಂಗಾರವಳ್ಳಿ ಬೆಳವಣಿಗೆ ಮಾಡಿ ಫಲ 100 ಕೊಟ್ಟು ಸೋಸು. ಬಂಗಾರ ವಾಟಿ ನೀರು ಸಲ್ಲಿಸಿರಿ, ಬೆಳ್ಳೆ ವಾಟಿ ಮಡದಿ ಸಲ್ಲಿಸಿರಿ. ನೀರು 5 ಸಂಬ ಕೊಟ್ರೆ ಇದು ಒಂದೊಂದ ಫಲದ ಒಬ್ಬ ಮಗನಿಗೆ ಕೊಡ್ತೇನೆ. ಮಗನಿಗೆ ಕೊಡ್ತೇನೆ ಅಂತ ಹೇಳಿ ಎಬ್ಬಿಸ್ಬಿಟ್ಟ ರಾಜಗೆ. ತಟಾಲ ಬೆಳಕರಿತು. ಒಂದು ತಾಸು ಹೊತ್ತೇರಿತು. ನೋಡಿಬಿಟ್ಟ ಯಾರು? ಬಲ್ಲಿಕುಮರಾಜ ಮಂತ್ರೇಶ. ಅರಣ್ಯಕ್ಕೆ ಬೇಕಂದಲ್ಲ, ನನ್ನ ಮನೆ ದೇವರು ಬಂದು ಮಾತಾಡಿ ಫಲ ಕೊಟ್ಟಿದ್ದಾನೆ, ಈ ಫಲ ತಗೋಬೇಕಾದ ನಾನು. ಶಭಾಯಿಷ ರಾಜ, ನಿನ್ನಂತ ಧಾರ್ಮಿಕ, ನಿನ್ನಂತ ಪುಣ್ಯ, ನಿನ್ನಂತ ಸತ್ಯವಂತರು ಈ ಜಗತ್ತಿನ ಹುಡುಕಿದ್ರೆ ಸಾಧ್ಯವಿಲ್ಲ. ದೇವರು ಪ್ರತ್ಯಕ್ಷ ಫಲ ಕೊಟ್ಟಿನ ಮೇಲೆ ಅಗತ್ಯ ಕೊಡಿ, ಆ ಫಲ ಬೈದು ಅರಮನೆ ಕೊಟ್ಟು ಬರ್ತೀನಿ. ಆ ಫಲ ತೊಗೊಂಡ್ಬಿಟ್ಟು ಮಂತ್ರಿಯಲ್ಲಿ ಓಡೋ ತಗೊಳ್ದಪ್ಪ ಈ ರಾಜ್ಯ ಮನೆಗೆ ಬಂದ. ಸರಿ ಸಣ್ಣ ಮಟ್ಟಲಲ್ಲಿ ಹಿರಿಯ ಕ್ಯಾರೆ ಸಣ್ಣ ಹಾಕಿ ಪದ್ಮಿನಿ ಮನೆ ಬರ್ಬೇಕಲ್ಲ. ಪದ್ಮಿನಿ ತಾಯಿ 6 ಸಣ್ಣ 6 ಬಣ್ಣಮಾರು ಪಿಷ್ಟ ಮಾತು ಚೆಲುವಿಕೆ ಅವಳ ಮನೆ ಬರಕ್ಕೆ ಮಂತ್ರಿ ಅಬ್ಬರ್ಸುವಿಲ್ಲ ಕೆಲ ಮಂತ್ರೇಶ. ಅಮ್ಮ ಪದ್ಮಿನ ಮನೆ ಅರಿ ಅಮ್ಮ. ಅಣ್ಣ ಯಾವ ಮಾತಪ್ಪ, ಯಾವ ವಿಚಿದ್ರು ಸುಲಭ ಅಣ್ಣ. ಏನು ಏನು ಮಾ ದೇವಿಯವಳೆ, ನಿನ್ನ ಗಂಡನ ಕಳಿಸಿದಲ್ಲಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ಮಾಡಿ ಮಕ್ಕಳ ಬಲ ಕೊಟ್ಟು ನಮ್ಮ ನೀರ್ಕಂಠೇಶ್ವರು ತಗೋಬೇಕಾದ್ರು. ಅಣ್ಣ ಜಲ್ಲಿ ಕೊಡಪ್ಪ ಮಗ್ಗ ಹಾಕ್ಬಿಟ್ಟು ಯಾವ ನೋಡಿದ ಅಂತ ಹೇಳಿ ಮಂತ್ರಿ ಕೊಟ್ಟು ಬಿಟ್ಟ ಬಣ್ಣ ಚಾವಡಿ. ಅಲ್ಲಿಗಾರು ನೋಡೋತಾರ ಜನರ ಮಾತಾಡೋ ದಾರ ಅಂತಾಳ ಪದ್ಮಿಣ. ಅಮ್ಮ ಈ ಮಕ್ಕಳ ಬಲ ಯಾರು ಕೊಡ್ಬೇಕಾಯ್ತ? ಹೆಣ್ಮಕ್ಕಳ ಉಂಟು, ಹೆಣ್ಮಕ್ಕಳ ಸಲಸ ಉಂಟು, ಗಣಮಕ್ಕೆ ಮಾತಾಡಿ ಕೊಡ್ತಾ ಇಲ್ಲವಾ ಪದ್ಮಿಣ? ಏನದು ಜಗತ್ತಿನ ಕೇಳಿದ ಜಗತ್ತಿನ ನೋಡಿ ನಾವು ಈ ಮಕ್ಕಳ ಬಲ ಕೊಡ್ಬೇಕಾದ್ರೆ ಯಾರಿಗೆ ಕೊಡ್ತಾವ? ಹೆಣ್ಮಕ್ಕ ಕೊಡ ಉಂಟು, ಹೆಣ್ಮಕ್ಕ ಹಿಡಿದು ಉಂಟು. ಯಾರ ದೇವ್ರ ಮುಂದೆ ಕೊಡ್ಬೇಕಾದ್ರೆ ಭಾರಿ ಚಿತ್ರ ಅದು ಸುದ್ದಿ. ಏನ್ ತಿಳಿಯೋದು ಮಕ್ಕಳ ಫೈನ್ ಅಲ್ಲ, ಇದು ಹಾವು ನೆಕ್ಕಿಕಾಯಿ. ಇದು ಚಟ್ಟು ಶಿಪಾಲ ಮಕ್ಕಳ ಕೈ ವಾಸ ದೇವ್ರು ಕೊಡ್ಬೇಕಾದ ಫಲ ಜಗತ್ತು ಉದ್ದಾರ ಆಗ್ಲಿಕ್ಕಿಲ್ಲ. ಇದು ದೇವ್ರು ಕೊಟ್ಟಿದ್ದಲ್ಲ, ಇದು ಬೇಕಂತ ಜಾದು ಫಲ ಕೊಟ್ಟಾರ. ಯಾಕೆ ಸಣ್ಣ ತಿಂದು ಸಾಯಿದೆ ಅಂತ ನಿನ್ನ ಮೇಲೆ ಪ್ರೇಮ ಇಲ್ಲ, ಹರಿಗೆ ನಿನ್ನ ಮೇಲೆ ಜೀವ ಇಲ್ಲ. ನಿಮ್ಮ ಅಕ್ಕನಾದ ನಾಗಮ್ಮ ಅಕ್ಕಿ ಮೇಲೆ ಪ್ರೇಮ, ಅಕ್ಕಿ ಮೇಲೆ ಜೀವದ. ಅಕ್ಕಿ ನಾನ ಹತ್ರ ದುಡಿದ್ರೆ ಏನು ಮಕ್ಕಳ ಅಂತ ಹೇಳಿ ಮೋಸದಿಂದ ಮಾಡಿ ಈ ಫಲ ಕೊಟ್ಟು ಕಳಿಸ್ತಾರೆ. ಈ ಫಲ ಊಟ ಮಾಡ ಹೋಗಿ ಬಿಡು ನೋಡಿ ಬಿಟ್ಲ ತಾಯಾರೆ ಯಾರು ಸಣ್ಣ ಬದ್ಮೇಣಿ ಬರವ ತಂಗೇರಾ ಕೇಳವ ತಾಯಿ ಕಲ್ಯಾಣ ಯಾವ ದುರ್ಗ ಮರ್ತೆ ಕಲ್ಯಾಣ ಆರೋಗ್ಯ ಪಡೆಯುವ ಕಲ್ಯಾಣ ಕೇಳವ ತಾಯಿ ಕಲ್ಯಾಣ ಸರಿ ಸೌತಿ ಕೇಳವ ಕಲ್ಯಾಣ ಸರಿ ಸೌತಿ ಇದ್ದಾರ ನನಗ ಕಲ್ಯಾಣ ವಾ ಬಾನಿಗಿತ್ತಾರೆ ಕುಲಿಗೇಡಿ ಚಾಂಡದ ಅಕ್ಕ ವೈರಿ ಕುಲಿಗೇಡಿ ಬಾರಿಟೆ ಅಮ್ಮ ಸರಿ ಸುತಿ ಇರಬಾರ್ದಮ್ಮ ಈ ಫಲ ಹೋಗಿ ಆಯಿಲ್ ಅಂತೇಳಿ ಆ ಫಲ ಓದ್ಬಿಟ್ಟು ಮನೆ ಒಳಗ ಅಕ್ಕಿ ಕಾಲಿನಲ್ಲಿ ಓದಲಿಕ್ಕೆ ಫಲ ನೋಡಿಬಿಟ್ಟ ನೇರ್ಕೊಂಡು ಸ್ವಾಮಿ ಏರೇ ಚಾಂಡಾರಿ ನಿನ್ನ ಗಂಡ ಮಾಡಿದ ಪುಣ್ಯಕ್ಕಾಗಿ ಮಾಡಿದ ಧರ್ಮಕ್ಕಾಗಿ ನಾನು ಅರಣ್ಯ ಕಳಿಸಬಾರದು. ಅವನು ಭಾವಕ್ಕೆ ಹೊರತು ಮಕ್ಕಳ ಫಲ ಕೊಟ್ಟೆ. ಆ ಹುಚ್ಚು ಬಾರಿಗಿತ್ತಿರ ಮಾತು ಕೇಳಿ ನಾ ಕೊಟ್ಟದ ಅಮೃತ ಫಲ ಕಿರಿ ಮಾಡಿ ಓದ್ಬಿಟ್ಟಿ ತಡೆ ತಡೆ ತಡೆ ಆ ಫಲ ಇನ್ನೊಬ್ರು ಕೈ ವಾಸ ಕೊಡ್ತೀನಿ. ಒಬ್ಬರು ಕೈ ಕೊಟ್ಟು ಆ ಫಲ ಉದ್ಧಾರ ಮಾಡ್ತೀನಿ. ಯಾವ ಮಗ ಮಗ ಕೊಟ್ಟಿನ ಮಗ ವಯಸ್ಸಕ್ಕೆ ಬಂದ ಕ್ಷಣವೇ ನಿನ್ನ ಕಾಲು ಒದ್ದು ನಾ ಕಿಚ್ಚು ಕೊಟ್ಟೆ ನೀರ್ಕಂಟೆ ಶಿವರ ಇಲ್ಲ ಹುಟ್ಟಿ ಏನು ಸ್ವಾರ್ಥ ನಾನು ಇಲ್ಲ ನೋಡ್ಬಿಟ್ಟೆ ಯಾರು ನೀರ್ಕಂಡು ಸ್ವಾಮಿ ನಾವು ಬಚ್ಚಿರೋ ಹತ್ತಿ ಬಡವಿ ನಾಗ ಮರಿ ಹೊತ್ತಿನ ಸರಿ ಕೂಳಿಲ್ಲ ಹೊತ್ತಿರು ಬಟ್ಟಲ್ರಿ ಹಿರೇ ಕೆಂಡತಿಗೆ ಮಾ ಬಾಣಿಗಿತ್ತರ್ಯ ನನ್ನ ಊರ ಮಂದಿ ಮಾತಾಡ್ತಾರೆ ನಮ್ಮ ರಾಜ ಕನಸು ಬಿದ್ದಿತ್ತಂತೆ ದೇವರು ಮಾತ್ರ ಫಲ ಕೊಟ್ಟಿದ್ದಾನ ಅಕ್ಕನ ಮನೆ ತಂಗಿ ಮನೆಗೆ ಹೋಗಬೇಕು ಫಲ ತಗೊಂಡು ಬರಬೇಕು ತಂಗಿ ಮನೆ ಹೋಗಿ ಫಲ ತಗೊಂಡು ಬರ್ಬೇಕು ನಾನು ಬಾಣಿಗೆ ಬಂದ್ಬಿಟ್ಲು ಎಲ್ಲ ಸಣ್ಣ ಪದ್ಮಿನಿ ಮನೆಗೆ ಗಂಡನ ಕನಸಿನ ಒಳಗೆ ನೀರ್ ಕಂಠೇಶ್ವರ ಮಾತಾಡಿ ಮಕ್ಕಳ ಫಲ ಕೊಟ್ಟಂತೆ ಆ ಫಲದ ಸುದ್ದಿ ನಿಮ್ಮ ಮಕ್ಕಳ ಕೇಳಲ್ಲಮ್ಮ ಆ ಫಲಕ್ಕೆ ದುಡ್ಡು ಕೊಡ್ಬೇಕಾದ ತಡೆ ಅಮ್ಮ ಅಗತ್ಯ ಅಲ್ಲಿ ಬಾಣಿತು ಕೇಳ್ಕೊಡ್ತೀನಿ ಅಲ್ಲೋ ನಮ್ಮಕ್ಕ ಕಳಿಸಾಳ ಸರಿ ಸಲ ಕೊಡ್ಲ ಅಯ್ಯ ತಂಗಿ ಜಲ್ದಿ ಕೊಟ್ಬಿಡು ನಿಮ್ಮ ಅಕ್ಕ ಎಂದು ಕಾರಣದ ಫಲ ಹೊಡ್ಕೊಂಡು ನಿಂತ ನಾಳೆ ಬೆಳಕರಿಲಿಕ್ಕೆ ನಿಮ್ಮ ಅಕ್ಕ ಸತ್ತೊಕ್ಕ ನಿಮ್ಮ ಅಕ್ಕನ ರಾಜ್ಯ ಭೂಮಿ ಹೊಲ ಮನಿ ಎಲ್ಲ ಕೊಟ್ಬಿಡು ಕೊಟ್ಬಿಡು ಕೊಟ್ಬಿಡು ಆ ಚಾಂಡಲು ಸಣ್ಣ ಈ ಪದ್ಮಿಣಿ ದಾಸರ ಮಾತನ ಕೇಳಿ ಆ ಫಲ ಕೊಟ್ಬಿಟ್ಟು ತುಂಬಿದ ಫಲ ನೋಡ್ತಾಳ ಫಲ ಅರ್ಧ ಇಲ್ಲಕ್ಕಿದ್ದಾಗಿಲ್ಲ ನಮ್ಮ ಇದೇ ಫಲವಾಗಿ ನಮ್ಮ ಕೊಟ್ಟು ಬರ್ಬೇಕಾದ ನೀವು ಆ ಫಲ ತಗೊಂಡು ಕೇಳಿರ ಯಾವ ಹಿರಿಯ ಮನೆಗೆ ಬಂದಳು ಅಂದ್ಬಿಟ್ಟು ಹಿರಿಯ ಹಾಕಿ ಅದೇವರ ಮನೆಗೆ ಇದ್ಲು ತಾಯಿ ಬಡವಿನಾಗ ಮರಿ ಅಮ್ಮ ಹೋಗಿದ್ದೇನಾತ ಅಮ್ಮ ಫಲ ಕೊಟ್ಟು ತುಂಬಬೇಕ ಆ ನೋಡ್ತಾಳ ತುಂಬಿದ ಫಲ ಹಂಗಲ್ತಲ್ಲ ಅಕ್ಕ ಪ್ರೇಮ ಜೀವಿದ್ರೆ ತಾಯಿ ದುಃಖ ಬರ್ತಿಲ್ಲ ನೋಡ್ಬಿಟ್ಲು ತಾಯಿ ಹಿರಿಯಾಕಿ ತಂಗೆ ನೋಡತಾಳ ನಾಗಮ್ಮ ತಾಯೇ ನೋಡ್ಬಿಟ್ಲ ತಾಯಿ ಅದೇ ಬಚ್ಚಿರೋತಿ ನಾಗಮ್ಮ ತಾಯಿ ಅಂತಾಳ ಅಮ್ಮ ಮಾಡು ಪುಣ್ಯ ಕಾಯಿ ಫಲ ಬಂತು ಅಂತ ಹೇಳಿ ಫಲ ನೂರಾಗಿ ಕೊಟ್ಟಿ ತಾಯಿ ಫಲ ಸೋಸ್ಬಿಟ್ಲು ರಾಜ ಬಂದ್ಬಿಟ್ಟಲ್ಲಿ ಅರಮನೆ ಒಳಗೆ ಆರ್ತಾಸ್ಪತ್ರೆಯಲ್ಲಿ ಅಂಥನೇ ಬಲ್ಲಿ ಕುಮಾರಾಜನು ಮಂತ್ರೇಶ ಫಲ ಎಲ್ಲಿ ಕೊಟ್ಟಿನಿ ನಾವು ಆ ತಾಯಿ ಹೋಗಿ ಮನೆ ಹೋಗಿ ಫಲ ಸರಿಸಿ ಬರ್ಬೇಕಂತ ಹೇಳಿ ಆರ್ತಾಸ್ವತ್ನಲ್ಲಿ ಈ ರಾಜಬರಕದಲ್ಲಿ ಸಣ್ಣ ಕೆರೆಮನೆಗೆ ಅರಮನೆ ನೋಡ್ಬಿಟ್ಟ ನೀಲ್ಕಂಠ ಸ್ವಾಮಿ ದೇವರು ಬಸವ ಚೆಲ್ಬಿಟ್ಟ ನಾ ರಾಜಮನಸ್ಸೆಲ್ಲ ಕೆಡಿಸಿಬಿಟ್ಟ ಸಿರಕ್ ಮೇಲೆ ಕೇಳಿರ ಯಾ ಕರುಣ ಕ್ಯಾಂಡಯ್ಯ ಬಂದ್ಬಿಟ್ಟ ಸರಿ ಸಿರಾಕಿ ನಾಗಮ್ಮನಿಗೆ ಮುತ್ಯಾರ್ತಿ ಬೆಳಿಗ್ಗೆ ತಾಯಿ ಗಂಡನ ಕರ್ಕೊಂಡ್ಬಿಟ್ಲು ಅರಮನೆ ಒಳಗೆ ಆಗಲಂತ ಹೇಳಿ ರಾಜ ನೋಡ್ತಾನ ಬಲ್ಲಿಕುಮರಾಜ ಸತಿ ಹೇಳಿ ಬರ್ಬೇಕು ಯಾವ ಮಾತು ಯಾವ ವಿಚಾರ ಅದು ಸ್ವಾಮಿ ದೇವ್ರು ಬಿಟ್ಟಿದ್ದು ಫಲ ಇದ್ರು ಸ್ವಾಮಿ ಆ ಫಲ ಸಲ್ಲಿಸ್ಕೋಬೇಕಾದ್ ನೀವು ಆ ರಾಜ ಜಳಕ ಮಾಡಿದ ಬಂಗಾರ ಬಾಟೆ ರಾಜ ಸಲ್ಲಿಸಿದ ಬೆಳೆ ಬಾಟೆ ತಾಯಿ ಸಲ್ಲಿಸಿಬಿಟ್ಲು ತಾಯಿ ಮನೆ ವ್ಯವಸ್ಥೆ ತಡಾನ ಬೆಳಕರಿತು ಫಲನ ಸಲ್ಲಿಸಪ್ಪ ಬಣ್ಣದ ಚಾವಡಿಗೆ ನಡೆದ ಹೋಲಕ್ಕ ಈ ರಾಜನ ಸಾರವಂಶ ಎಲ್ಲಿಗಿರಲಿ ನೋಡಿಬಿಟ್ಟ ನೀರ್ಕೊಂಡು ಸ್ವಾಮಿ ಬಸವನ ಚೆಲ್ಬಿಟ್ಟ ಈ ತಾಯಿ ನಾಗಮ್ಮ ಮೇಲೆ ನಾಗಮ್ಮ ತಾಯಿ ಗರ್ಭಾವತಿ ಆಗ್ಬಿಟ್ಲು ನಾಗಮ್ಮ ಹೊಟ್ಟೆಲೆ ಪೆಣ್ಣಾಣ ಬೆಳೆದಿಕ್ಕಾತು ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ನಾಲ್ಕು ತಿಂಗಳ ಸರಿಯಾಗಿ ತುಂಬಿಟ್ಟು ಆರು ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಒಂಬತ್ತು ತಿಂಗಳ ತುಂಬಿದವೋ ಗುರುವೇ ಒಂಬತ್ತು ತಿಂಗಳ ತುಂಬಲಿಕ್ಕ ನೋಡಿಬಿಟ್ಟ ನೀಲ್ಕಂಡು ಸ್ವಾಮಿ ಸಂಧಿಯ ಸಂಧಿಗೆ ಕೇಳಿ ಕೇಳಿ ತಾಯಿ ಬೇಣು ಕಾಣಿಸಿಬಿಟ್ಟ ಆ ತಾಯಿ ಬಡಿಯೋನಾಗ ಮಗ ಬಾಣಿಗಿತ್ತರು ಮನೆ ಮಾಡ್ಲಿಕ್ಕಾದ್ರು ಪಾಣಿತೇನ ಮಾಡುತ್ತಾರ ಪಾಣಿತೇನ ಮಾಡುತ್ತಾರೆ ಒಬ್ಬ ಕಿಡದಳ ಯಾಡ ಗೈಯ ಒಬ್ಬ ಕಿಡದಳ ಬಾಳ ಗೈಯ ಸರಿ ಜಡ ಮಕ್ಕಳ ಶಾಸ್ತ್ರ ದೇವರ ಮಾಲ ತಿರುಗ ಬಸವನ ಕಾಪಿಡಲಿ ಸಮಾಸ ಕಡಿಗೆ ಬೇಟ ಮಗನ ಉರಿ ಪೈದಲ್ಲಿ ಹೊರತಾರ ತಾಯಿ ನಾಗಮ್ಮ ಬಾಡಿದ ಮಾಡ್ಲಿಕ್ರಿ ನೋಡ್ಬಿಟ್ಟ ನೇರ್ಕೊಂಡು ಸ್ವಾಮಿ ಬಸಮುಚ್ಚಲಿದ ಕೋಸ್ಮಾಸ್ ಕಡಿಗೆ ಬಿಟ್ಟ ಮಗನ ಉರಿ ಕೊ ನೋಡ್ತಾರೆ ಬಂಗಾತಿ ಗಂಡು ಸಮಗ ಮದಾಪುರಿ ಬೆಳಗಿನಂತೆ ಶಿವವಾಸ ಬೆಳಕಾತು ರಾಜಕೀಯ ಬೆಳಕಾತು ಅಂತೇಳಿ ತಾಯಿನ ಜೊಳಕ ಮಾಡಿಸಿ ಆ ನಾಗಮ್ಮಗ ತೂಗ ಮನ್ಸಿಬಿಟ್ರು ಮಗನ ಜೊಳಕ ಮಾಡಿಸಿ ಮರದಲ್ಲಿ ಹಾಕಿದ್ರು ಬಂದ್ಬಿಟ್ರು ಇಬ್ಬರು ಬಾರಿಗಿತ್ರ ಬಣ್ಣ ಚಾವಡಿಗೆ ತಾಯಿ ಬಟ್ಟಿನಿಂದ ಮಗ ಹುಟ್ಟಿದ್ದಾನು ಆಗಂತ ಹೇಳಿ ಅರಮನೆ ಬೆಳಕಾತ ರಾಜಕೊಂದು ಹುಟ್ಟ ಶಿವಹಾಸ ಮೇಲೆ ಈ ಮಗ ಬಿಟ್ಟ ಐದು ದಿವಸ ತಾಯಿ ಇರ್ಲ ಮುಗಿಸ್ಬಿಟ್ಲು ಮಗ ಇಪ್ಪತ್ತೊಂದು ನಿಮಿಷ ಆತ್ ಆಚಾರ್ಯ ಕರೆಸಿ ಹುಟ್ಟು ತಾಯಿ ಅರಮನೆಗೆ ಆಚಾರ್ಯಗಳ್ರೆ ನನ್ನ ಮಗನ ಹುಟ್ಟಿ ಹಾಳೆ ಹಂಗೈತೆ ಮೂರ್ತಿ ಹಂಗ ತಿಳ್ಬೇಕಾತು ಸ್ವಾಮಿ ಮಗ ಹುಟ್ಟಿ ಆಯ್ದವು ಚಲದ ಹುಟ್ಟಿ ನಕ್ಷತ್ರ ಚಲದ ಏನೊಂದು ದೋಷವಿಲ್ಲ ಮಗ ಹುಟ್ಟಬೇಕು ಮಹಾಶಮಾರ್ಥ ಮಹಾಬಲಜ್ಜ ಮಹಾಸೂರ ಮಹಾಗಂಭೀರ ಪುರುಷ ಈ ಮಗನ ಕಾಲಕ್ಕಿಂದ ನಿಮ್ಮ ರಾಜಕೀಯ ಬೆಳಕಾಕೈತಿ ನಿಮ್ಮ ಮನಿತನ ಉದ್ಧಾರ ಆಕೈತಿ ಮಗ ಹುಟ್ಟಿ ನೋಡಿದ ಹೆಸರು ಕೊಡ್ಬೇಕಾಯ್ತು ನಾನು ಸ್ವಾಮಿ ಹೋಗಿ ಪಟ್ಟಣ ರಾಜನಾದ ಬಂದಿದ್ದ ಕುಮಾರ ಮಹಾರಾಜ ನೀರ್ಕಂಠೇ ಶ್ರೀಗಳಿಂದ ಹುಟ್ಟಿದಂತವನು ಈ ಬಡಿನಾಗಮ್ಮ ಹುಟ್ಟಿ ಬಿಟ್ಟಿದಂತವನು ರಾಜಾದರಾಜ್ ಚಂದ್ರಶೇಖರ ಅಂತ ಶ್ರೀ ಚಂದ್ರಶೇಖರ ತೊಟ್ಟಲ ಮನೆ ಕಟ್ಟಿ ಈ ತಾಯಿ ಹಾಕ್ಬಿಟ್ಟು ತೊಟ್ಟಲಲ್ಲಿ ಈ ತಾಯಿ ತೊಟ್ಟಲ್ಲಿ ಏನಂತಾಳೆ ಪ್ರತಿರೋಧಿ ನಾಗಮ್ಮ ಹೋಗಿರೆ ಬಾಲನ ಹೋಗಿರೆ ಕಂದನ ಹೋಗಿರೆ ವಸುದೇವ ಕೃಷ್ಣ ದೇವೇಂದ್ರ ಮನು ಜ್ಞಾನ ದೇವಲೋಕದ ಬಗ್ಗೆ ದೇವೇಂದ್ರ ಮನು ಜ್ಞಾನ ದೇವಗನ್ನೇರ ಬಂದು ದೇವಗನ್ನೇರ ಬಂದು ತೋಗೆರೆ ಪಾಲನ ತೋಗೆರೆ ಕನ್ನನ ತೋಗೆರೆ ವಸುದೇವ ಕೃಷ್ಣ ನಾಗಲೋಕದ ಬಳಗೆ ನಾಗೇಂದ್ರ ಮಾನು ಜ್ಞಾನ ನಾಗಲೋಕದ ಬಳಗೆ ನಾಗೇಂದ್ರ ಮಾನು ಜ್ಞಾನ ನಾಗ ಗಂಧೇರ ಬಂದು ಹೋಗಿರಿ ಪಾಲನ ಹೋಗಿರಿ ಕನ್ನನ ಹೋಗಿರಿ ವ ವನದಲ್ಲಿ ರಂಗನ ತೊಟ್ಟಲ ಕಟ್ಟಿ ರಮ್ಮ ಶರೀರ ಬಂದೋತು ತಂಗರ ದೊಟ್ಟರ ಕಟ್ಟೆ ತಂಗಿಯ ವನದಲ್ಲಿ ತಂಗೆ ಪಟ್ಟರ ಕಟ್ಟಿ ತಂಗೆ ಬಂದೇರ ಬಂದೋ ತೂಗಿ ತೋಟದಲ್ಲೇ ಉಗರ ತೊಟ್ಟಲ ಕಟ್ಟೆ ಹೂವಿನ ತೋಟದಲ್ಲೇ ಉಗರ ತೊಟ್ಟಲ ಕಟ್ಟೆ